ಜನ ಹೇಗೆ ಕೆಲವು ಮಾತ್ರೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ, ಅಥವಾ ಹೊಸ ಮಾತ್ರೆಗಳು ಒಂದು ಮಾರ್ಕೆಟಲ್ಲಿ ಬಂದಾಗ ಅದನ್ನು ನಾವು ತಗೊಳ್ಬಹುದೋ ತಗೊಳ್ಬಾರ್ದೋ. ಈಗ ಉದಾಹರಣೆಗೆ ನೀವು ನೋಡಿರಬಹುದು, ಕೋವಿಡ್ ಆದಾಗ ಸುಮಾರು ಜನ ವ್ಯಾಕ್ಸಿನೇಷನ್ನ ತಗೊಳ್ಳಿಕ್ಕೇ ಸ್ವಲ್ಪ ಹೆದರ್ತಿದ್ರು. ನಂತರ ಸರ್ಕಾರ ಅದಕ್ಕೆ ಇಲ್ಲ ಏನು ಆಗೋಲ್ಲ ಅಥವಾ ಇಲ್ಲ ಇದು ನೀವು ತಗೊಳ್ಬೇಕು ಅಂತ ಹೇಳಿದಾಗ ಅದನ್ನು ಇಲ್ಲ ಇದು ರೂಲ್ ಇದು ನೀವು ತಗೊಳ್ಳೇಬೇಕು ಅಂದಾಗ ಜನ ತಗೊಳ್ತಾರೆ. ಕೆಲವು ಜನ ಬಂದ್ಬಿಟ್ಟು ಇಲ್ಲ ಅದ್ರ ಬಗ್ಗೆ ಓದ್ಕೊಂಡು ಇಲ್ಲಪ್ಪ ನನಗೆ ಇದಕ್ಕೆ ಮುಂಚೆ ನನಗಿನ್ನೂ ಜಾಸ್ತಿ ಆರೋಗ್ಯ ಕೇರ್ಫುಲ್ಲಾಗಿ ನಾನು ಇರಬೇಕು ಅಥವಾ ವ್ಯಾಕ್ಸಿನೇಷನ್ ತಗೊಳ್ಳೋದು ಅದ್ರ ಬಗ್ಗೆ ಅರಿವನ್ನು ಸಂಪಾದಿಸ್ಕೊಂಡ ನಂತರ ಕೆಲವರು ವ್ಯಾಕ್ಸಿನೇಷನ್ಸ್ ತಗೊಂಡಿರ್ತಾರೆ. ಅದೇ ಥರ ಯಾವುದೇ ಹೊಸ ಇನೋವೇಷನ್ ಒಂದು ಮಾರ್ಕೆಟ್ಗೆ ಬಂದಾಗ ಅಷ್ಟು ಸುಲಭ ಅಲ್ಲ ಜನ ಅದನ್ನು ಬಂದು ಅಳವಡಿಸ್ಕೊಳ್ಳೋದು. ಅವ್ರವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಬಗ್ಗೆ ನಾನು ಅವಾಗ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಾನು ಕಂಡು ಬಂದದ್ದು ಈ ಲ್ಯಾಕ್ಟೋಸ್ ಅಸಹನೆಯನ್ನು. ನೀವು ಸರ್ಪ್ರೈಸ್ ಆಗ್ತೀರ ನಾನು ಹೇಳಿದ್ರೆ, ಪೂರ್ತಿ ಜಗತ್ತಿನಲ್ಲಿ 70% ಜನ ಏನಿದಾರಲ್ಲ ಅವರು ಲ್ಯಾಕ್ಟೋಸ್ ಇಂಟಾಲರೆಂಟ್ ಆಗಿದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ಭಾರತದಲ್ಲಿ ಮಾತ್ರವೇ 60-65% ಜನ ಈ ಲ್ಯಾಕ್ಟೋಸ್ ಇಂಟಾಲರೆಂಟಿಂದ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು, ಅಥವಾ ಹಾಲನ್ನು ಕುಡಿಯದೇ ಇರುವಂಥದ್ದು ಅಂತಲೂ ಹೇಳ್ಬೋದು. ಏನಪ್ಪ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸು ಅಥವಾ ಏನಿದು ಲ್ಯಾಕ್ಟೋಸಿನ ಅಸಹಿಷ್ಣುತೆ ಅಂತಂದರೆ, ಲ್ಯಾಕ್ಟೋಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಎನ್ಝೈಮ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ. ನಮ್ಮ ಇಂಟೆಸ್ಟೈನ್ ಏನಿರ್ತಲ್ವ ಅಥವಾ ನಮ್ಮ ಕರುಳುಗಳು ಏನಿರುತ್ತಲ್ವ ಅದು ಲ್ಯಾಕ್ಟೇಸನ್ನ ಒಂದು ಎನ್ಝೈಮನ್ನು ಅದು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಅಂದರೆ ನಮ್ಮ ಜೀರ್ಣಕ್ರಿಯೆ ಅದನ್ನು ಹೊಂದ್ಕೊಳ್ಳದೇ ಇರೋಂತಹ ಒಂದು ಕಂಡೀಷನ್ ಕ್ರಿಯೇಟ್ ಆಗುತ್ತಂತೆ. ಆ ಥರ ಕಂಡೀಷನ್ ಕ್ರಿಯೇಟ್ ಆದಾಗ ಕೆಲವು ಅಲರ್ಜಿಕಲ್ ರಿಯಾಕ್ಷನ್ಸ್ ಇರ್ಬೋದು ಅಥವಾ ಕೆಲವು ಎಫೆಕ್ಟ್ಸ್ ಇರ್ಬೋದು, ಅದು ನಮ್ಮಲ್ಲಿ ಆಗುತ್ತೆ. ಉದಾಹರಣೆಗೆ ತಲೆ ಸುತ್ತುವಿಕೆ ಬರಬಹುದು ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಏನು ಹೇಳ್ತೀವಿ ಅದಾಗ್ಬೋದು, ಅಥವಾ ಹೊಟ್ಟೆ ನೋವು ಇರಬಹುದು, ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿರುತ್ತೆ, ವಾಂತಿ ಬರುವಂಥದ್ದಿರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ನಾವು ಹೇಳ್ತೀವಿ ಅದು ಆಗೋಂಥ ಸಿಚುವೇಶನ್ ಇರುತ್ತೆ, ಅಂದರೆ ಮಲಬದ್ಧತೆ ಏನಿರುತ್ತೆ ಅದು ಆಗಬಹುದು. ಕೆಲವರಿಗೆ ಅಡ್ವಾನ್ಸ್ ಸ್ಟೇಜ್ ಅದರಲ್ಲೂ ಪರ್ಸೆಂಟೇಜ್ ಇರುತ್ತೆ, ನೀವು 40% ಲ್ಯಾಕ್ಟೋಸ್ ಇಂಟಾಲರೆಂಟಾ ಅಥವಾ 70% ಲ್ಯಾಕ್ಟೋಸ್ ಇಂಟಾಲರೆಂಟ ಅಂತ ಡಾಕ್ಟ್ರು ಅದನ್ನು ಅಲರ್ಜಿ ಟೆಸ್ಟ್ ಮಾಡಿದಾಗ ಅಥವಾ ಎಂಡೋಸ್ಕೋಪಿ ಮಾಡಿದಾಗಲೂ ತಿಳಿದೋದು ಬರುವಂಥ ಒಂದು ಸಂಕ್ರಮಣ ಅದು. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿರೋ ಒಬ್ಬರು ಸ್ನೇಹಿತರು ಅವರು 100% ಲ್ಯಾಕ್ಟೋಸ್ ಇಂಟಾಲರೆಂಟ್. ಅವರು ಕೇಳುವ ಚಾಕ್ಲೇಟ್ಸು ಲ್ಯಾಕ್ಟೇಸ್ ಅಂತ ಪದಾರ್ಥ ಇರುವ ಅಥವಾ ಹಾಲಿನ ಕಾಂಪೊನೆಂಟ್ ಇರುವ ಯಾವುದೇ ಅವರು ಬಿಸ್ಕೆಟ್ ಆಗಲಿ ಚಾಕ್ಲೇಟ್ ಆಗಲಿ ತಿಂದಾಗ ಕೆಲವರು ತಲೆ ಸುತ್ತು ಬಂದು ಬಿದ್ದೋಗೋ ಸಿಚುವೇಶನ್ ಇರುತ್ತೆ. ಅದನ್ನು ಅವ್ರು ರೆಡಿ ಮಾಡಬೇಕಂದ್ರೆ ಅದಕ್ಕಾದಂಥ ಒಂದು ಮಾತ್ರೆ ಇರುತ್ತೆ, ಅದನ್ನು ಡೈಜೆಷನ್ನ ಅಳವಡಿಸ್ಕೊಳ್ಳೋಂಥ ಮಾತ್ರೆಗಳಿರ್ಬೋದು ಅಥವಾ ಪ್ರೋಬಯೋಟಿಕ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅದಿರ್ಬೋದು. ಅದನ್ನು ಆ್ಯಡ್ ಮಾಡಿದಾಗ ಈ ಲ್ಯಾಕ್ಟೇಸ್ ಅಂತ ಎನ್ಝೈಮ್ ಏನಿರುತ್ತಲ್ಲ ಅದು ಬ್ರೇಕ್ಡೌನ್ ಆಗಿ ಈಸಿಯಾಗಿ ನಾವು ನಮ್ಮ ಜೀರ್ಣಕ್ರಿಯೆ ಬಂದು ಅನುಕೂಲತೆ ಮಾಡಿಕೊಟ್ಟಾಗೆ ಇರಬಹುವ ಸಂಭಾವನೆಗಳಿರುತ್ತದೆ. ಇದು ಒಂದು ಹಂತದ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಇನ್ನೂ ಇಂಟಾಲರೆನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಹಾಡುಗಳನ್ನ ಕೇಳಿ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು, ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು. ತಪ್ಪ ಮಾಡಿದ ಮ್ಯಾಲೆ ಸುತ್ತಿ ಬನ್ನೇ, ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು ಬೇಕು. ಚಲುವಯ್ಯ ಚಲುವೋ ತಾನೆ ಕಂದನ, ರಂಗಯ್ಯ ರಂಗಸ್ವಾಮಿ ತಾನೆ ಕಂದನ, ಚಲುವಯ್ಯ ಚಲುವೋ ತಾನೆ ಕಂದನ, ರಂಗಯ್ಯ ರಂಗಸ್ವಾಮಿ ತಾನೆ ಕಂದನ. ಉಪ್ಪದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ಮನೆಗೆ ಎಲ್ರು ಜರಡ ಬಗೆಯಲಬಾರ್ದು, ಗುಂಡ ಕಲ್ಲಿಗೆ ಎಣ್ಣೆ ಒತ್ತಿ ಎರೆಯಲಬಾರ್ದು. ಇದು ನಿಮಗೂ ಗೊತ್ತು ಅದು ನಮಗೂ ಗೊತ್ತು, ನಿಮಗೂ ಗೊತ್ತು ನಮಗೂ ಗೊತ್ತು, ಗೊತ್ತಿದ್ದು ಮಾಡಿವಿ ತಪ್ಪು. ತುಪ್ಪದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು.

ಕಥೆಯೇ ಹೇಳುವೆ. ದೂರದೊಂದು ಊರು, ಊರದೊಂದು ಏರಿ, ಆ ಏರಿಯಾಚೆ ಒಂದು ಮನೆ ಇದೆ. ಆ ಮನೆ ಹೆಸರು ಶಾಂತಿನಿವಾಸ. ಡೋರ್ ನಂಬರ್ 73 ಆಗಿರೋದ್ರಿಂದ ಎಲ್ಲರೂ ನಂಬರ್ 73 ಶಾಂತಿನಿವಾಸ ಅಂತಾನೆ ಕರೀತಾರೆ. ಮನೆಗೆ ಒಬ್ಬ ಹಿರಿಯರು, ನಾಲ್ಕು ಮಕ್ಕಳು, ನಂದ ದೀಪ ಹಚ್ಚಲು ಸೊಸೆಯರಿಬ್ಬರು, ಕುಲದ ಹೆಸರು ಉಳಿಸಲು ಆಡಿ ಪಾಡಿ ಕುಣಿಯಲು ಇದ್ದರು ಮೂರು ಮೊಮ್ಮಕ್ಕಳು. ಒಂದ್ ಮನೆಗೆ ಇನ್ನೇನ್ ಬೇಕು ಹೇಳಿ. ಪಾರ ಪಾಪ ಪರ ಪರಾರ ಪಾಪ, ಮುಂದೇನಾಯ್ತು ಹೇಳುವೆ. ಈ ಮನೆಯಲ್ಲಿದ್ದಂತ ಆಸ್ತಿ ಅಂದ್ರೆ ಇವರಲ್ಲಿದ್ದಂತ ಸಾವಿರಾರು ಸಣ್ಣ ಸಣ್ಣ ಖುಷಿಗಳು. ಎಲ್ಲಿವರೆಗೂ ಇವರು ಅದನ್ನು ಅನುಭವಿಸ್ತಾ ಇದ್ರು ಅಲ್ಲಿವರೆಗೆ ಮನೆ ಶಾಂತಿನಿವಾಸವಾಗಿತ್ತು. ಕಾಣದಂತ ಆಸೆ ನಂಬಿಕೊಂಡು ಎಲ್ಲ ಮಾಯ ಜಿಂಕೆ ಹಿಂದೆ ಹೋದರು. ಇದ್ದ ಸಣ್ಣ ಸಣ್ಣ ಸುಖವನ್ನೆಲ್ಲ ಮರೆತು ನೆಮ್ಮದಿನ ಕಳೆದುಕೊಂಡರು. ಪಾರ ಪಾಪ ಪಾಪ ಪರಾರ ಪಾಪ, ಮನೆಯು ಚೂರು ಚೂರಾಯಿತು. ಅದಕ್ಕೆ ಒಬ್ಬ ಮಹಾತ್ಮ ಹೇಳಿರೋದು, ಯಾವುದೋ ಒಂದು ದೊಡ್ಡ ಖುಷಿಯಿಂದ ಹೊರಹೋಗಿ ಕೈಲಿರುವಂತ ಸಾವಿರಾರು ಲಕ್ಷಾನುಗಟ್ಟಲೆ ಆ ಚಿಕ್ಕ ಚಿಕ್ಕ ಖುಷಿಗಳನ್ನ ಮರಿಬೇಡಿ ಅಂತ. ಈ ಮಾತನ್ನ ಈ ಮನೆಯವರು ಬೇಗ ಅರ್ಥ ಮಾಡಿಕೊಂಡ್ರು. ಅರ್ಥ ಮಾಡಿಕೊಂಡು ಶಾಂತಿ ಸುತ್ತಿ ಬರೆದರು. ಆಸೆ ಇದ್ದರು ಅತಿ ಆಸೆ ಕೂಡದು, ಶಾಂತಿ ನಿವಾಸದ ನೀತಿ ಮಾತಿದು. ಒಂದು ಒಳ್ಳೆ ಕತೆ ಹೇಳಿದೆ. ದೂರದೊಂದು ಊರು, ಊರದೊಂದು ಏರಿ, ಆ ಏರಿಯಾಚೆ ಮನೆಯ ಕತೆ ಇದು. ಇಷ್ಟೊತ್ತು ನಾವು ಇಂಟಾಲರೆನ್ಸ್ ಬಗ್ಗೆ ಎಲ್ಲ ಮಾಡ್ತಿದ್ವಲ್ಲೇನ್ರಿ, ಇವಾಗೇನ್ ಗೊತ್ತಾ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೆಲವು ಸ್ಟ್ಯಾಟ್ಸ್ ಕೂಡ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ಬ್ಯಾಂಕ್ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಶಿಶು ಮರಣ ಭಾರತದಲ್ಲಿ 66%-38% ಬಿದ್ದೋಯ್ತಂತೆ. ಅಂದರೆ ನಾವು ಎಷ್ಟೋ ಬೆಟ್ರ್ ಆಗಿದ್ದೀವಲ್ವಾ. ಅದು ಬಿಡಿ, ವರ್ಷ 2000-2015 ಕಂಪೇರ್ ಮಾಡಿದ್ರೆ ನಮ್ಮ ಜೀವಿತಾವಧಿ ಏನಿದೆ ಅಲ್ಲ ಅದು ಬಂದು ಕೂಡ ನಾವು ಬೆಳ್ಕೊಂಡಿದೀವಿ ಅಂತೆ. 63 ನಾವು 68 ನಾವು ಜಂಪ್ ಹೊಡೆದ್ಬಿಟ್ವಪ್ಪ. ಅಂದ್ರೆ ನಾವು ಎಷ್ಟೋ ನಮ್ಮ ಲೈಫಲ್ಲಿ ಜಂಪ್ ಹೊಡೆದಂಗೆ ಆಯ್ತು ನಮ್ಮ ಕತೆ. ಒಂಚೂರು ಬೆನ್ ತಟ್ಕೊಳ್ಳಿ, ಪಟ ಪಟ ಪಟ ಪಟ ಪಟ ಅಂತ ನಿಮ್ಮ ಬೆನ್ನನ್ನು ತಟ್ಕೊಳ್ಳಿ. ಅಷ್ಟೇ ಅಲ್ಲ, ಜೀವನ ಕೊಡುವ ತಾಯಿಯ ಮರಣ ಏನಿದೆ ಅಲ್ಲ ಅದು ಕೂಡ 374-174 ಪ್ರತಿ 100,000 ಬರ್ತ್ಗೆ ಕಮ್ಮಿ ಆಗಿದೆಯಂತೆ. ಅಪ್ಪ ಗಂಡಸ್ರೇ, ಹೆಂಗಸ್ರನ್ನ ಚೆನ್ನಾಗಿ ನೋಡ್ತಿದ್ದೀರಾ ಬಿಡ್ರಿ, ಪರವಾಗಿಲ್ಲ. ಹೆಂಗೋ ಗರ್ಭಿಣಿ ಹೆಂಡ್ತೀನಿ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಿದೆ. ಆದರೆ ಹುಷಾರು, ಯಾಕೆ ಗೊತ್ತಾ, ಅವಳಿಗೆ ಹೂ ಕೊಡ್ಬೇಕಾರೆ ಅವಳಿಗೆ ಹೂವಿನ ಅಲರ್ಜಿ ಇದೆಯಾ ಅಂತ ನೋಡ್ಕೊಂಬಿಡಿ. ಯಾಕೆ ಗೊತ್ತಾ, ಹೂವಿಂದ ಕೂಡ ಅಲರ್ಜಿ ಬರುತ್ತಂತೆ. ಉದಾಹರಣೆಗೆ ಸುಗಂಧರಾಜ, ಸಂಪಿಗೆ, ಮಲ್ಲಿಗೆ, ಜಾಜಿ, ಸನ್ಮರಳೆ. ಸುಮ್ಮನೆ ಬೀದಿ ಮೂಲೆಯಲ್ಲಿರೋ ಆಂಟಿ ಹತ್ರ ಒಂದು ಮೊಳ ಮೂ ಕೊಡಿ ಆಂಟಿ, ಒಂದು ಮೈಸೂರು ಪಾಕ್ ಕೊಡಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದಲ್ಲ. ಫಸ್ಟ್ ನಿಮ್ಮ ಹೆಂಡ್ತಿರ್ಗದ ಅಲರ್ಜಿ ಇದೆಯಾ, ತಲೆನೋವು ಬರುತ್ತಾ ಅಂತ ಕೇಳ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಮನೇಲಿ ಜಗಳ ಆಗತ್ಕಂಡ್ರಿ. ಇದೇನಪ್ಪ ಒಂದು ಮೊಳ ಹೂ ಕೊಟ್ಟ ಮೇಲೇನೋ ಕುತ್ಕೊಂಡು ಜಗಳ ಮಾಡ್ತಿದ್ದಾಳೆ, ತಲೆನೋವು ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ನೀವು ಬೇಜಾರು ಪಡೋದಲ್ಲ. ಯಾರಿಗೆ ಗೊತ್ತು, ಅವ್ರಿಗೂ ಅದ್ರದ್ದು ಅಲರ್ಜಿ ಇರುತ್ತೇನೋ, ಅಕ್ಷಿ ಅಕ್ಷಿ ಅಂತ ಹೇಳ್ಬೋದೇನೋ, ಇಲ್ಲಾಂದರೆ ತಲೆನೋವ್ರಿ ನನಗೆ ಅಂತ ಹೇಳ್ಬೋದೇನೋ. ಆರೋಗ್ಯ ಭಾರತದ ನಿರ್ಮಾಣ ಆಗ್ತಿದ್ದೇನೋ ನಿಜ, ಆದರೆ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶ ನಗರ ಪ್ರದೇಶಗಳನ್ನು ನೋಡಿದ್ರೆ ನಾವು ನಗರ ಪ್ರದೇಶದಲ್ಲಿರೋರು ಸರಿಯಾಗಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಿಲ್ಲಪ್ಪ. ಯಾಕೆ ಗೊತ್ತಾ, ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರ ಬೆಳೆನ ಅವರೇ ಬೆಳ್ಕೊಳ್ತಾರೆ, ಅದಲ್ಲದೆ ಸ್ವಲ್ಪ ಮಾಲಿನ್ಯಗಳೇನಿರುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತದೆ. ಆದರೆ ನಾವು ನಗರಗಳಲ್ಲಿ ನಾವು ಮಾಲಿನ್ಯದಿಂದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ. ಅದಲ್ಲದೆ ನಾವು ಸಾವಯವ ಪದಾರ್ಥ ಏನು ಹೇಳ್ತೀವಲ್ಲ ಆರ್ಗ್ಯಾನಿಕ್ ಫುಡ್, ಅದಕ್ಕೆ ನಾವು ದುಪ್ಪಟ್ಟು ಪ್ರೈಸ್ ಕೊಟ್ಬಿಟ್ಟು ನಾವು ತೊಗೊಳ್ತೀವಪ್ಪ. 1-2 ನಾವು ಅದಕ್ಕೆ ಬೆಲೆಯನ್ನು ಕಟ್ಟಿ ತೊಗೊಳ್ತಿದ್ದೀವಿ. ಅಷ್ಟು ತೊಗೊಂಡ್ರೂ ಸಹ ನಮಗೆ ನ್ಯಾಯವಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಎಷ್ಟೇ ಕಾಳಜಿ ವಹಿಸಿದ್ರೂ ಸಹ ಕೆಲವೊಂದು ಈ ಸಣ್ಣ ಸಣ್ಣ ಅಲರ್ಜಿ ಮತ್ತೆ ಅಸಹನತೆ ಏನೇ ಅಂತ ನಾವು ಹೇಳಿದ್ವಲ್ಲ ಲ್ಯಾಕ್ಟೋಸ್ ಅಸಹನತೆ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿಯನ್ನು ತಿಳ್ಕೊಂಡ್ರೆ ಅವ್ರವ್ರ ಮಕ್ಕಳು ಯಾಕೆ ಒಂದೊಂದ್ಸಾರಿ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅನ್ನೋದ್ರಲ್ಲಿ ಓ ಮಗುಗೆ ಇವತ್ತು ಏನಾದರೂ ಆಗಿರ್ಬೋದೇನೋ, ಒಂದ್ಸಾರಿ ನಾವು ಮೂಲೆಯಲ್ಲಿರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಬರೋಣಪ್ಪ, ಒಂದ್ಸಾರಿ ನೋಡ್ಕೊಂಡು ಬರೋಣಪ್ಪ ಅನ್ನೋದು ನಿಮ್ಮ ಮೈಂಡಲ್ಲೂ ಬರುತ್ತೆ. ಗಿರಿ ರಂಗ ನಂದ ಹೊಂಗೆ ನೆರಳಿನಿದ್ದ ಸುಖವನ್ನೇ ರಂಗ ರಂಗ ನಂದ ಗಿರಿ ರಂಗ ನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕತ್ತೆ ಕಳ್ಳತನವಲ್ಲಮ್ಮಿ ಪಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ರಂಗ ರಂಗ ನಂದ ಗಿರಿ ರಂಗ ನಂದ ರಾಗಿ ಅಂಬ್ಲಿ ಮನಸೋಯಿಗಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿಗೆರಡು ಪಿನ ಕಾಡು ಬಾಯ್ಚ ಪರಿಸಿ ದುಡಿಯುವೆ ಏಳೇಳು ಜನುಮದಲು ಉಪ್ಪಿನ ಗುಣಕಾಗಿ ಅಂಬಲಿಗೆ ಹರಿಕಥೆ ಉಪ್ಪಿಗೆ ಉಪಕಥೆ ಎತ್ತಿಗೆ ಎಡಬಲವೇ ತುತ್ತಿಗೆ ಕುಲಜನವೇ ಹೇಳೆಯಮ್ಮಿ ಸಾಕಿ ಸಲಹುವ ತಾಯಿ ಚಂದವು ಧರಣಿ ಚಂದವು ಧರಣಿಯಂತೈ ಸಾಕು ತಾಯಿಯ ಸರಿಗೆ ಚಂದವು ಬಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ಹೊಂಗೆ ನೆರಳಿನಿದ್ದ ಸುಖವಮ್ಮಿ ರಂಗ ರಂಗ ನಂದ ರಂಗ ನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ ಪಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ರಂಗ ರಂಗ ನಂದ ಗಿರಿ ರಂಗ ನಂದ. ಗೆಳೆಯರೇ, ನಾವಿವಾಗ ಇಷ್ಟೊತ್ತು ಅಲರ್ಜಿಗಳ ಬಗ್ಗೆ ಮಾತಾಡ್ತಿದ್ವಲ್ವಾ ಆರೋಗ್ಯ ಭಾರತದ ಈ ಕಾರ್ಯಕ್ರಮದಲ್ಲಿ, ನನಗೊಂದೊಳ್ಳೆ ಘಟನೆ ನೆನಪಾಯ್ತಪ್ಪ. ನನ್ನ ಸ್ನೇಹಿತೆ ಒಬ್ಳು ವಿದೇಶದಲ್ಲಿ ಜನ್ಮಾಷ್ಟಮಿ ಪರವಾಗಿ ಮಕ್ಕಳನ್ನೆಲ್ಲ ನಾವು ಕರಿತೀವಲ್ವಾ, ಪುಟ್ ಪುಟ್ಟ ಕೃಷ್ಣಗಳು ಪುಟ್ ಪುಟ್ಟ ರಾಧೆಗಳನ್ನ ಕರಿತೀವಲ್ಲ, ಅವ್ರನ್ನೆಲ್ಲ ಕರೆದು ನಮ್ಗೇನಾದ್ರು ತಿಂಡಿ ತಿನ್ಸೋಣ ಅಂತ ನಮಗೂ ಆಸೆ ಬರುತ್ತೆ. ಅವಳು ಪಾಪ ಭಾರತದಲ್ಲಿ ನಾನಿಲ್ವಲ್ಲ, ಅವಳಿಗೂ ಭಾರತದ ನೆನಪಾಯ್ತೇನೋ, ಸರಿ ಮನೇಲಿ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಮಾಡ್ತೀವಲ್ಲ ಸೀಡೆ ಕಡುಬು ಚಕ್ಲಿ ಇನ್ನ ರವೆ ಲಡ್ಡು ಆಮೇಲೆ ಬೆಣ್ಣೆ ಮತ್ತೆ ಗುಲ್ಕಣ್ಣಿನ ಮಿಶ್ರಣ ಮತ್ತೆ ಈ ಥರದ್ದು ಕೊಬ್ಬರಿ ಬರ್ಫಿ ಇಂಥವೆಲ್ಲ ಮಾಡಿದ್ಲಂತೆ ಪಪ್ಪ. ಅದು ಪಾಪ ಅವ್ರ ಅಜ್ಜಿನ ಕೇಳಿ, ಅಜ್ಜಿ ಇದೇಗ್ ಮಾಡೋದು ಅದೇಗ್ ಮಾಡೋದು ನಾ ಹೆಣ್ಮಕ್ಳದೊಂದು ಇರ್ತಲ್ಲ, ಪ್ರತಿ ಸಾರಿ ಕಾಲ್ ಮಾಡಿಬಿಟ್ಟು ಅಮ್ಮ ಹೆಂಗೆ ಮಾಡಲಿ ಅಮ್ಮ ಅದನ್ನ ಹೆಂಗೆ ಮಾಡಲಿ. 20 ವರ್ಷ ಮದುವೆ ಆಗಿರ್ಬೋದು, ಆದರೂ ಅಮ್ಮ ಬದುಕಿದ್ರೆ ಫೋನ್ ಮಾಡಿ, ಇಲ್ಲ ಅತ್ತೆ ಬದುಕಿದ್ರೆ ಫೋನ್ ಮಾಡಿ, ಅತ್ತೆ ಒಂದು ಸ್ವಲ್ಪ ಇಷ್ಟು ಹೇಳ್ತೀಯಾ 1 ಕೆಜಿಗೆ ಎಷ್ಟು ಹಾಕಲಿ ಅಂತ ನಾವು ಕೇಳ್ತೀವಿ. ಹಾಗೆ ಪಪ್ಪ ಅವಳು ಏನೋ ಕೇಳ್ಕೊಂಡು ಮಾಡಿದ್ಲಂತೆ, ಮಾಡಿ ಆ ಬೀದಿಲಿರೋ 4-5 ಮಕ್ಕಳನ್ನ ಕರೆದು